ಕೃಷಿ ರಂಗ ರೈತರಿಗೆ ಈ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸೋಮಶೇಖರ್, ಸಂಗೀತ ಒದಗಿಸಿದ್ದಾರೆ ಬಿ ವಿ ಶ್ರೀನಿವಾಸ್. ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳನ್ನ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಶೆಡ್ಡಿ ಬಲಗೈಲಿ ಗಿಡಕೊಂಡು ಒನ್ನ ಬಿತ್ತಾರೋ ಹೊಳಿ ಕಾಲ, ಒನ್ನ ಬಿತ್ತಾರೋ ಹೊಳಿ ಕಾಲ, ಬೆಳ್ಳನ್ನ ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬಂಗಾರದ ಶೆಡ್ಡಿ ಬಲಗೈಲಿ ಗಿಡಕೊಂಡು ಒನ್ನ ಬಿತ್ತಾರೋ ಹೊಳಿ ಕಾಲ, ಒನ್ನ ಬಿತ್ತಾರೋ ಹೊಳಿ ಕಾಲ. ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರಕಾರವೆಲ್ಲ ನಡುಗೀತು, ಸರಕಾರವೆಲ್ಲ ನಡುಗೀತು, ಬೆಳ್ಳನ್ನ ಎರಡೆತ್ತು ಬೆಳ್ಳಿಯ ಬರುಕೋಲು, ಬೆಳ್ಳನ್ನ ಎರಡೆತ್ತು ಬೆಳ್ಳಿಯ ಬರುಕೋಲು, ಎರಡೆತ್ತು ಬೆಳ್ಳಿಯ ಬಾರುಕೋಲು, ಬೆಳ್ಳನ್ನ ಎರಡೆತ್ತು